ವಕೀಲಿ ವೃತ್ತಿಯನ್ನು ಮಾಡಿದಂಥವ್ರು, ವಕೀಲಿನ ಅಭ್ಯಾಸವನ್ನು ಮಾಡಿದಂಥವ್ರು, ಕೃಷಿಯಲ್ಲಿ ನೀವು ಯಾವ ರೀತಿ ತೊಡಗಿಸಿಕೊಂಡಿದ್ದೀರಿ, ಕೃಷಿಯನ್ನು ನೀವು ಯಾವ ರೀತಿ ನೋಡ್ತೀರಿ? ಅಲ್ಲ, ನಾನು ವಕೀಲಿ ಅಭ್ಯಾಸ ಮಾಡಿದ್ದು ಮಾತ್ರ ಹೊರತು ವಕೀಲಿ ವೃತ್ತಿಯನ್ನು ಶುರು ಮಾಡಲೇ ಇಲ್ಲ. ಅದರಲ್ಲಿ ನನಗೆ ಆಸಕ್ತಿಯೂ ಇರಲಿಲ್ಲ. ನನಗೆ ಕೃಷಿಯಲ್ಲಿ ಮೂಲತಃ ಆಸಕ್ತಿ ಇದ್ದದ್ದು, ಹಾಗಾಗಿ ಬರೀ ಒಂದು ಎಜುಕೇಷನ್ಗೆ ಬೇಕಾಗಿ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಮಾಡಿದ್ದೆ ಹೊರತು, ನಾನು ಮೊದಲೇ ನಿರ್ಧಾರ ಮಾಡಿದ್ದಕ್ಕೆ ಸಂತೋಷದಿಂದಲೇ ಕೃಷಿಗೆ ನಾನು ಬಂದವ, ಅದರಲ್ಲಿ ಇದ್ದೇನೆ. ಬಹುಶಃ ಈಗಿನ ಒಂದು ಪರಿಸ್ಥಿತಿ ನೋಡಿದರೆ ವಿದ್ಯಾಭ್ಯಾಸ ಎನ್ನುವಂಥದ್ದು ಉದ್ಯೋಗಕ್ಕಾಗಿ ಎನ್ನುವಂಥದ್ದಾಗಿದೆ, ಆದರೆ ವಿದ್ಯಾಭ್ಯಾಸ ಮತ್ತು ಕೃಷಿ ಇದಕ್ಕೂ ಒಂದಕ್ಕೊಂದು ಹೊಂದಾಣಿಕೆ ಆಗದಂತ ಒಂದು ಪರಿಸ್ಥಿತಿ, ಈ ಬಗ್ಗೆ ನೀವೇನು ಹೇಳ್ತೀರಿ? ಒಂದು ಮಟ್ಟಿಗೆ ಸತ್ಯ ಹೌದು, ಆದರೆ ವಿದ್ಯಾಭ್ಯಾಸ ಒಂದು ಹಂತಕ್ಕವರೆಗೆ ಬೇಕೇ ಬೇಕು. ಬೇರೆ ಬೇರೆ ಯೋಜನೆಗಳನ್ನು ಹೊಸ ಹೊಸತನ್ನು ತಿಳ್ಕೊಳ್ಬೇಕು, ಬೇರೆ ಬೇರೆ ದೇಶದ ಕೃಷಿ ಪದ್ಧತಿಗಳು, ಬೇರೆ ಬೇರೆ ಊರಿನ ಕೃಷಿ ಪದ್ಧತಿಗಳನ್ನು ತಿಳಿಸಿಕೊಳ್ಬೇಕಾದ್ರೆ ನಮಗೆ ವಿದ್ಯಾಭ್ಯಾಸ ಅತ್ಯಗತ್ಯವೂ ಉಂಟು. ಇಂಟರ್ನೆಟ್ ಇತ್ಯಾದಿಗಳಿಂದ ನಾವು ಮಾಹಿತಿ ಕಲೆ ಹಾಕಲಿಕ್ಕೆ ವಿದ್ಯಾಭ್ಯಾಸ ಬೇಕು. ಇಲಿಟ್ರೆಸಿ ಇದ್ರೆ ಅಥವಾ ಇಂಗ್ಲಿಷ್ ನಾಲೆಜ್ ಇಲ್ಲದೇ ಇದ್ರೆ ಸ್ವಲ್ಪ ಕಷ್ಟ. ಈಗ ನೀವು ಕೃಷಿಯನ್ನು ನೋಡುವಂತಹ ಒಂದು ವಿಧಾನ ಹೇಗೆ? ನಾನು ನನ್ನ ತಂದೆ ಇಲ್ಲಿ ಈ ಜಾಗವನ್ನು ಮಾಡಿ 68 ಈಗ 18 ಇಸವಿಗೆ 50 ವರ್ಷ ಆಯಿತು. ನಾನು ಹುಟ್ಟಿ ಬೆಳೆದವ ಇದೇ ಊರಿನಲ್ಲಿ. ನಾನು ಸಣ್ಣದರಿಂದಲೂ ಕೃಷಿಯಲ್ಲಿ ನೋಡಿ ಆಡಿಕೊಂಡು ಅದರಲ್ಲೇ ಬೆಳೆದವ, ಮತ್ತು ಈಗಲೂ ಅದನ್ನೇ ಮುಂದುವರಿಸ್ತಾ ಇದ್ದೇನೆ. ನನಗೆ ಕೃಷಿ ಸಂತೋಷ ಕೊಟ್ಟಿದೆ, ಏನು ಮಾಡಬೇಕು ಅಂದ್ಕೊಟ್ಟಿದ್ದೇನೆ ಅದನ್ನು ಮಾಡಬೇಕು ಅನ್ನುವಂತಹ ಒಂದು ಇಚ್ಛೆಯಲ್ಲಿ ಮುಂದುವರಿತಾ ಇದ್ದೇನೆ. ಒಂದಷ್ಟು ಮಾಡಿದ್ದೇನೆ, ಇನ್ನು ಮುಂದೆ ಮಾಡಲಿಕ್ಕೂ ತುಂಬಾ ಇದೆ, ಸಮಯಾವಕಾಶ ಬೇಕು. ಈಗ ನಿಮ್ಮ ಹಿರಿಯರು ಮಾಡಿಕೊಂಡು ಬಂದಂತಹ ಒಂದು ಕೃಷಿ ವಿಧಾನಕ್ಕೂ ನೀವು ನೋಡುವಂತಹ ಒಂದು ದೃಷ್ಟಿಕೋನಕ್ಕೆ ಏನಾದರೂ ವ್ಯತ್ಯಾಸ ಉಂಟಾ? ತುಂಬಾ ವ್ಯತ್ಯಾಸ ಉಂಟು. ಆಗಿನದ ಸಾಂಪ್ರದಾಯಿಕ ಪದ್ಧತಿ ಆಗಿನದಕ್ಕಾಯಿತು, ಈಗಿನ ಸಾಂಪ್ರದಾಯಿಕ ಪದ್ಧತಿ ಅಂತ ಹೇಳಿದ್ರೆ ಈಗಿನ ಸಂಪ್ರದಾಯವೇ ಬೇರೆ ಆಗ್ತಾ ಉಂಟು. ನಾವು ಈಗ ಒಂಥರ ಹೈಟೆಕ್ ಕೃಷಿಕರು ಅನ್ನುವ ರೀತಿಯಲ್ಲಿ ಬಿಂಬಿಸಿಕೊಳ್ಳುವಂತಹ ಪ್ರಯತ್ನವನ್ನು ಈಗಿನ ಯುವ ಕೃಷಿಕರು ಮಾಡ್ತಾ ಇದ್ದಾರೆ, ಅದು ಸರಿ ಕೂಡ. ಯಂತ್ರೋಪಕರಣಗಳ ಬಳಕೆಯಾಗಲಿ ಅಥವಾ ಒಳಸುರಿಗಳ ಬಳಕೆಯಾಗಲಿ, ಹಳೆ ರೀತಿಯಂತಹ ಗೊಬ್ಬರಗಳನ್ನು ಹಟ್ಟಿಯಲ್ಲಿ ಮಾಡಿ ತೋಟಕ್ಕೆ ಹಾಕುವಂಥದ್ದನ್ನು ಬಿಟ್ಟು ಬಿಟ್ಟು ಲಾರಿಯಲ್ಲಿ ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಇತ್ಯಾದಿಗಳನ್ನು ತಂದು ಹಾಕುವಂಥದ್ದು, ಮತ್ತು ಡ್ರಿಪ್ ಇರಿಗೇಷನ್ ಮಾಡಿ ಅದರ ಮುಖಾಂತರ ಫರ್ಟಿಗೇಷನ್ ಮಾಡುವಂಥದ್ದು, ಇಂಥದ್ದಕ್ಕೆಲ್ಲ ಬದಲಾವಣೆ ಆಗ್ತಾ ಹೋಗ್ತಾ ಹೋಗ್ತಾ ಹೋಗುವಂಥ ಒಂದು ಕಾಲಘಟ್ಟ ಇದು. ಅದರಲ್ಲಿಯೂ ವೈಜ್ಞಾನಿಕತೆ ತುಂಬವನ್ನು ಅಳವಡಿಸಿಕೊಳ್ಬೇಕು. ವೈಜ್ಞಾನಿಕತೆ ಎಷ್ಟು ಸಾಧ್ಯವೋ ಅಷ್ಟು ಅಳವಡಿಸಿಕೊಂಡಷ್ಟು ಲಾಭ ಹೆಚ್ಚು. ಜ್ಯೋತಿಯವರನ್ನ ಮಾತನಾಡಿಸೋಣ. ಜ್ಯೋತಿಯವರೀಗ ಕೃಷಿ ಕುಟುಂಬದಲ್ಲಿ ರೈತ ಮಹಿಳೆಯರು ಅಥವಾ ಮಹಿಳೆಯರ ಒಂದು ಪಾತ್ರ ಏನು? ಮಹಿಳೆಯರು ಇವರು ಹೊರಗೆ ಹೋಗಿರುವಾಗ ಕೆಲಸದವರಿಗೆ ಕೆಲಸ ಹೇಳಿ ಹೋಗಿರ್ತಾರೆ, ಅದನ್ನು ಅವ್ರ ಹತ್ರ ಹೇಳಿ ಮಾಡಿಸುವಂಥದ್ದು, ಮತ್ತೆ ಅವರಿಗೆ ಕಾಲಕಾಲಕ್ಕೆ ಚಹಾ ತಿಂಡಿ ಇದೆಲ್ಲ ಮಾಡಿಕೊಡುವಂಥದ್ದು, ಹೀಗೆ ಸಹಾಯ ಮಾಡಬಹುದು. ನೀವು ಕೂಡ ಮೂಲತಃ ಕೃಷಿ ಹಿನ್ನೆಲೆಯಿಂದ ಬಂದವರ? ಹೌದು, ಕೃಷಿ ನೋಡಿ ಗೊತ್ತಿದೆ ನಿಮಗೆ? ಗೊತ್ತಿದೆ, ಚಿಕ್ಕನಿಂದಲೆ ನೋಡಿ ಗೊತ್ತಿದೆ. ನೀವು ನೋಡ್ತಾ ಇದ್ದಂತಹ ಕೃಷಿಗೂ ಇವತ್ತು ಮಾಡ್ತಾ ಇರುವಂತಹ ಕೃಷಿಗೂ ಏನಾದರೂ ವ್ಯತ್ಯಾಸ ಅಥವಾ ಬದಲಾವಣೆ ಕಾಣ್ತಾ ಇದೆಯಾ? ಬದಲಾವಣೆ ಸ್ವಲ್ಪ ಮಟ್ಟಿಗೆ ಇದೆ. ಈಗ ಕೆಲಸದವರು ಬಂದಿದ್ದಾರೆ ಅಂತ ಇಟ್ಕೊಳ್ಳಿ ಮನೆಗೆ, ಅವರಿಗೆ ಇವತ್ತಿನ ಕೆಲಸವನ್ನ ಹೀಗೆ ಮಾಡುವಂತಹದ್ದು ಮತ್ತೆ ನಿಭಾಯಿಸುವಂತಹದ್ದು, ಬಹುಶಃ ತೋಟಕ್ಕೆ ಹೋಗದಿದ್ರೆ ಅವ್ರು ಮಾಡುವಂತಹ ಕೆಲಸವೇ ಬೇರೆ, ಅಲ್ಲೇ ಇದ್ರೆ ಮಾಡುವಂತಹ ಕೆಲಸವೇ ಬೇರೆ. ಅದು ಹೌದು, ಅಂದ್ರೆ ಜೊತೆಯಲ್ಲಿ ಇದ್ರೆ ಅವ್ರು ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಕೆಲಸ ಮಾಡ್ತಾರೆ, ಜೊತೆಯಲ್ಲಿ ಇಲ್ಲದಿದ್ರೆ ಗೊತ್ತಲ್ಲ. ಇವಾಗಿನ ಅಂದ್ರೆ ಅವರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬೇಕಿದ್ರೆ ನೀವು ಸ್ವತಃ ಅಲ್ಲಿ ಇರಬೇಕು. ಹೌದು, ಅವರ ಜೊತೆಗೇನೆ ಇದ್ರೆ ಒಳ್ಳೆಯದು. ಈಗ ಹೊಸದು ಒಂದು ವಿಚಾರ ಬಂದಾಗ, ಈಗ ಡ್ರಿಪ್ ಒಂದು ನೀರಾವರಿ ಅಳವಡಿಸಿಕೊಳ್ಬೇಕು ಅಥವಾ ಹೊಸ ಒಂದು ಬೆಳೆಯನ್ನು ಹಾಕಬೇಕು, ಇಂತಹ ಸಂದರ್ಭದಲ್ಲಿ ಚರ್ಚೆ ಮಾಡುವಂತಹದ್ದು ಅಥವಾ ವಿಚಾರ ವಿನಿಮಯ ಮಾಡುವಂತಹದ್ದು ಇದೆಲ್ಲ ಮಾಡ್ತೀರಾ ನೀವು? ಹೌದು, ಖಂಡಿತವಾಗಿ ಮಾಡ್ತೀರಾ. ಯಾವ ತರ ಅಂದ್ರೆ ಅವರು ಅದರ ಬಗ್ಗೆ ಹೇಳ್ತಾರೆ. ಹೊಸದಾಗಿ ಮಾಡಿರುವಂತಹ ವಿಷಯ, ಹೊಸದಾಗಿ ಸೋಲಾರ್ ನೀರಾವರಿಗೆ ಬೇಕಾಗಿ ಸೋಲಾರ್ ಮಾಡಿದ್ದಾರೆ. ಈಗ ಅಂತರ್ಜಾಲದಲ್ಲೆಲ್ಲ ಸಾಕಷ್ಟು ಮಾಹಿತಿಗಳು ಸಿಗ್ತವೆ, ಇದನ್ನೆಲ್ಲ ನೀವು ಏನಾದರೂ ಸ್ಟಡಿ ಮಾಡ್ತೀರಾ? ಸ್ವಲ್ಪ ಮಟ್ಟಿಗೆ ಅದನ್ನು ನೋಡಿಕೊಳ್ತೇವೆ. ಏನೇನು? ಕಾಳು ಮೆಣಸಿನ ಬಗ್ಗೆ, ಅದರ ಕೃಷಿ, ಅದಕ್ಕೆ ಅದನ್ನ ಯಾವ ತರ ನಿರ್ವಹಣೆ ಮಾಡಬೇಕು ಅದರ ಬಗ್ಗೆ ಎಲ್ಲ ನೋಡಿದ್ದಾರೆ. ಅರವಿಂದ್ ಅವರೇ, ಈಗ ಹೇಳಿ, ಈಗ ಈ ಕೃಷಿ ಕಾರ್ಮಿಕರು ಒಂದು ಎಫಿಶಿಯನ್ಸಿ, ಅವರ ಒಂದು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಂತಹದ್ದು ಹೇಗೆ ಅಂತ? ಕೃಷಿ ಕಾರ್ಮಿಕರು ಅಂದ್ರೆ ನಮ್ಮ ಬಲಗೈ ಇದ್ದಾಗೆ ಅಂತಲೇ ಹೇಳಬೇಕು. ಯಾಕಂದ್ರೆ ನಾವು ನಿಮ್ಮ ಕುಟುಂಬದ ಸದಸ್ಯರಿ, ಅವರ ಕಷ್ಟಗಳಿಗೆ ಆಗುವಗಳಿಗೆ ನಾವು ಸೂಕ್ತ ಸ್ಪಂದನೆ ಕೊಡಬೇಕು, ಮತ್ತು ಅವರು ನಮ್ಮಲ್ಲಿ ಕೇಳುವುದು ಅತ್ಯಂತ ಸಹಜ. ಅವರ ತೊಂದರೆಗಳಿಗೆ ನಾವು ಜವಾಬ್ದಾರಿಯಾಗಿ ಒಂದಷ್ಟು ಹೊರಬೇಕಾಗ್ತದೆ. ಅವರಲ್ಲಿ ಆಗುವ ಕಾರ್ಯಕ್ರಮಗಳಿಗೆ, ಮಕ್ಕಳ ಮದುವೆಗಳಿಗೆ ಅಥವಾ ಕಾಯಿಲೆ ಕಸಲೆ ಬಂದಾಗ ಅದಕ್ಕೆ ಸ್ಪಂದನೆ ಕೊಡುವಂಥದ್ದು, ಎಲ್ಲದ ರೀತಿಯಲ್ಲೂ ನಾವು ಅವರನ್ನು ನೋಡಿಕೊಳ್ಬೇಕು. ನಾವು ಅವರಿಗೆ ಸರಿಯಾಗಿ ಇದ್ರೆ ಅವರು ನಮಗೆ ಸರಿಯಾಗಿ ಅದರ ಪ್ರತಿಫಲವನ್ನು ಕೊಡ್ತಾರೆ ಅಂತ ಹೇಳುವಂತಹ ಭಾವನೆ. ಈಗ ಕೃಷಿ ಕೂಲಿ ಕಾರ್ಮಿಕರ ಒಂದು ಮನೆಯಲ್ಲಿಯೂ ಕೂಡ ಹಿರಿಯ ತಲೆಗಳು ಹೋಗಿ ಹೊಸ ಯಂಗರ್ ಜನರೇಷನ್ ಅಂತ ಹೇಳ್ತೀವಲ್ಲ, ಈಗಿನ ಒಂದು ಜನರೇಷನ್ ಅವರು ಬಂದಿದ್ದಾರೆ, ಅವರಲ್ಲಿ ಒಂದು ಕಾರ್ಯಕ್ಷಮತೆ ಅಥವಾ ಒಂದು ಅನುಭವ ಇದೆಯಾ ಈ ಕೃಷಿ ಮಾಡುವುದರಲ್ಲಿ? ಇಲ್ಲ, ಕಾರ್ಯಕ್ಷಮತೆಯೂ ಕಮ್ಮಿಯಾಗಿದೆ, ಅನುಭವವೂ ಕಮ್ಮಿಯಾಗಿದೆ. ಈಗ ಏನೇನೋ ಕೃಷಿ ಸಲಕರಣೆಗಳುಂಟು, ಸಂಜೆ ಆಗುವಾಗ ಅದನ್ನು ತುಳಿದಿಟ್ಟು ಹೋಗುವ ಸಂಪ್ರದಾಯ ಇತ್ತು, ಅದು ಸಂಪೂರ್ಣ ನಿಂತು ಹೋಗಿದೆ. ಅದೀಗ ಹೇಳಿದ್ರೆ ಮಾಡ್ತಾರ? ಹೇಳಿದ್ರೆ ಮಾಡ್ತಾರೆ, ಅದು ಮರುದಿನಕ್ಕೆ ಪುನಃ ಹಾಗೆ ಇರ್ತದೆ. ಹಾಗಾಗಿ ಹೇಳದೇ ಇದ್ದು ನಾವೇ ತಂದು ಹಿಡಿದು ಉತ್ತಮ. ನಾಳೆಗೆ ಅವನು ಪುನಃ ನಮ್ಮಲ್ಲಿಗೆ ಬರಬೇಕಾದ್ರೆ ನಾವೇ ಅದನ್ನು ಮಾಡಿ ಅವನಿಗೆ ಗೊತ್ತಾಗದ ರೀತಿಯಲ್ಲಿ ನಿರ್ವಹಣೆ ಮಾಡೋದು ಉತ್ತಮ. ಆಮೇಲೆ ಈಗ ಇನ್ನೊಂದು ಕೆಟ್ಟ ಅಭ್ಯಾಸ ಅಂದ್ರೆ ಸಾಲ ತಗೊಂಡು ಹೋಗೋದು ವಾಪಸ್ ಬಾರದೇ ಇರುವಂತಹದ್ದು, ಇದಕ್ಕೆಲ್ಲ ಏನ್ ಮಾಡ್ತೀರಿ? ಹೌದು, ನಮ್ಮ ಇನ್ಕಮ್ ನಲ್ಲಿ ಒಂದು ಹಂತದ್ದು ನಾವು ಕಳ್ಕೊಳ್ಳಿಕ್ಕೆ ಅಂತ ಹೇಳಿ ನಾವು ಇನ್ಕಮ್ ಜನರೇಟ್ ಮಾಡುವಂತದ್ದು ಅಂತ ನನ್ನ ಭಾವನೆ. ಅವರು ಸಾಲ ತಗೊಂಡು ಹೋಗಬೇಕು, ಅವರು ಅದನ್ನು ವಾಪಸ್ ರಿಪೇಮೆಂಟ್ ಮಾಡದೆ ಮತ್ತೆ ಅವ ಮನುಷ್ಯನು ನಮ್ಮ ಕೈಗೆ ಸಿಕ್ಕದೆ ಹೋಗುವಂಥದ್ದು ತುಂಬ ಉಂಟು. ಹಾಗೆ ಆಗ್ತದೆ, ನಮ್ಮ ನಷ್ಟಗಳಲ್ಲಿ ಅದು ಒಂದು ಅಂತ ನಾವು ತಿಳ್ಕೊಂಡು ಹೊಸಬರನ್ನು ಹುಡುಕಬೇಕು. ಹೆಚ್ಚು ಸಾಲ ಕೊಡಲಿಕ್ಕೆ ಹೋಗಬಾರದು, ಕಂಟ್ರೋಲ್ನಲ್ಲಿ ಇಟ್ಟುಕೊಂಡು ಅವನ ಜೀವನ ಪದ್ಧತಿ ನೋಡಿಕೊಂಡು ಅವನಿಗೆ ಸಾಲ ಕೊಡಬಹುದು. ಈಗ ಕೃಷಿ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಆತಂಕಗಳು ಕೂಡ ಎದುರಾಗ್ತವೆ. ಎಷ್ಟು ಸರಿ ಈಗ ಮರ ಏರುವಂತಹ ಸಂದರ್ಭದಲ್ಲಿ ಜಾರಿ ಬೀಳಬಹುದು ಅಥವಾ ಆರೋಗ್ಯ ಕೆಟ್ಟು ಹೋಗಬಹುದು, ಅಂತಹ ಸಂದರ್ಭದಲ್ಲಿ ಇವರಿಗೆಲ್ಲ ಇನ್ಶೂರೆನ್ಸ್ ಮಾಡಿಸುವಂತಹದ್ದೊಂದು ಪದ್ಧತಿ ಇದೆಯಾ? ಈಗ ಇನ್ನು ನಮ್ಮಲ್ಲಿ ಆ ಪದ್ಧತಿಗಳು ಅಷ್ಟೊಂದು ಜಾರಿಗೆ ಬಂದಿಲ್ಲ. ಅವರವರು ವೈಯಕ್ತಿಕವಾಗಿ ಮಾಡಿಸಿಕೊಂಡ ಇನ್ಶೂರೆನ್ಸ್ ಏನುಂಟು ಅದನ್ನು ಅವರು ಕಟ್ಟಿಕೊಂಡು ಅದಕ್ಕೆ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ ಅವರು. ಸೊ ನೀವು ಅವರಿಗೇನು ಒಂದು ಪ್ರೊವಿಡೆಂಟ್ ಫಂಡೋ ಅಥವಾ ಒಂದು ಪ್ರೋತ್ಸಾಹವಾಗಿ ಏನು ಕೊಡ್ತಾ ಇಲ್ವಾ? ಇಲ್ಲ, ಆ ರೀತಿ ಕೊಡಬೇಕಾದ್ರೆ ಅವ್ರು ನಮ್ಮಲ್ಲಿ ಪರ್ಮನೆಂಟ್ ಲೇಬರ್ ಅಂತ ಹೇಳಿ ಅನ್ನಿಸ್ಕೊಳ್ಬೇಕು. ಆ ರೀತಿ ಪರ್ಮನೆಂಟ್ ಲೇಬರ್ ಅನ್ನಿಸಿಕೊಂಡವರು ಈಗಾಗಲೇ ತೀರಾ ವಯಸ್ಸಾದವರು ಒಂದಷ್ಟು ಮಂದಿ, ಒಂದೆರಡು ನಾಲ್ಕು ಜನ ಇದ್ದಾರೆ. ಬಹುಶಃ ಅವರಿಗೆ ಆ ಫೆಸಿಲಿಟಿಗಳು ಇನ್ನೂ ಅಪ್ಲೈ ಆಗಲಿಕ್ಕಿಲ್ಲ, ಅವರ ಏಜ್ ಬಾರ್ ಆಗಿದೆ. ಹಾಗಾಗಿ ಸರ್ಕಾರ ಅಥವಾ ಈ ಇನ್ಶೂರೆನ್ಸ್ ಕಂಪನಿಗಳಿಂದ ಅದಕ್ಕೆ ಸಿಗಲಿಕ್ಕಿಲ್ಲ ಅಂತ ಕೇಳ್ಪಟ್ಟಿದ್ದೇನೆ, ವಿಚಾರಿಸಲಾಗಿ ಕೇಳಿದೆ. ಹಾಗೆ ಈಗ ಎಷ್ಟು ಕೃಷಿ ಕಾರ್ಯಗಳೆಲ್ಲ ಸಮಯಕ್ಕೆ ಸರಿಯಾಗಿ ಆಗಬೇಕು ಅಂತ ಹೇಳ್ತೀವಿ. ಈಗ ಮದ್ದು ಸಿಂಪರಣೆ ಮಾಡುವಂತಹದ್ದಾಗ್ಬೋದು ಅಥವಾ ಕೊಯ್ಲು ಮಾಡುವಂತಹದ್ದಾಗ್ಬೋದು, ಕಾಳು ಮೆಣಸಿನಲ್ಲಿ ವಿಶೇಷವಾಗಿ ಸಮಯಕ್ಕೆ ಸರಿಯಾಗಿ ಸಿಗದೇ ಹೋದ್ರೆ ಏನು ಮಾಡ್ತೀರಿ? ಸಮಯಕ್ಕೆ ಸರಿಯಾಗಿ ಸಿಗದೇ ಹೋದ್ರೆ ಸಿಗ್ಲಿಬೇಕು, ಅವ್ರನ್ನ ಪ್ರಯತ್ನ ಪಡಬೇಕು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ನಾವು ಅವ್ರನ್ನ ಕರ್ಕೊಂಡು ಬರಬೇಕು. ಅಷ್ಟು ಆಗದಿದ್ರು ಕೂಡ ಒಂದಷ್ಟು ನಷ್ಟ ಅಂತ ಹೇಳುವಂಥದ್ದು ಇದ್ದೇ ಇರ್ತದೆ. ಆ ನಷ್ಟವನ್ನು ನಮಗೆ ತಳ್ಕೊಳ್ಳಿಕ್ಕೆ ಸಾಧ್ಯ ಉಂಟೋ ಇಲ್ಲೋ ಅಂತೇಳಿ ನಾವು ಕಂಪ್ಯಾರಿಸನ್ ಮಾಡಿ ಆಲೋಚನೆ ಮಾಡಬೇಕು. ಸಾಧ್ಯ ಇಲ್ಲ ಅಂತೇಳಿ ಹೆಚ್ಚಿಸಲು, 100 ರೂಪಾಯಿ ಜಾಸ್ತಿ ಸಂಬಳ ಕೊಟ್ಟಾದ್ರೂ ಸರಿ, ಆಗಲೇಬೇಕು ಅಂದ್ರೆ ಆಗಲೇಬೇಕು. ಇಫ್ ದೇರ್ ಇಸ್ ಸಿವಿಲ್ ದೇರ್ ಇಸ್ ಎ ವೇ ಆಗ್ತದೆ. ಕೃಷಿಯ ಬಗ್ಗೆ ಮತ್ತೆ ಮಾತನಾಡೋಣ. ಈಗ ಜ್ಯೋತಿ ಅವರನ್ನ ಕೇಳೋಣ. ಮಳೆಗಾಲದಲ್ಲಿ ತರಕಾರಿ ಬೆಳೆಯುವಂತಹದ್ದು ಸಾಮಾನ್ಯವಾಗಿ ಎಲ್ಲ ಕೃಷಿ ಕುಟುಂಬಗಳಲ್ಲಿಯೂ ಮಾಡುವಂತಹದ್ದು, ನಿಮ್ಮ ಒಂದು ಅನುಭವ ಹೇಳಿ. ನಾವು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಈ ಅಳಸಂಡೆ ಮತ್ತೆ ನೀರ್ ಸೌತೆ ಕೇನೆ ಇದನ್ನೆಲ್ಲ, ಕೇನೆ ನಮ್ಮ ಅಂಗಳದಲ್ಲಿ ತುಂಬಾ ಮಾಡಿ ಒಂದು ವರ್ಷ ಮಾಡಿ ತುಂಬಾ ಒಳ್ಳೇದಾಗಿ. ಸ್ವಲ್ಪ ವಿವರವಾಗಿ ಹೇಳಿ ನೋಡ, ಕೇನೆ ಹೇಗೆ ಮಾಡ್ತೀರಿ ಅಂತ. ಕೇನೆ ಇದು ಅಲ್ಲಿ ಅಂಗಳದಲ್ಲಿ ಮಣ್ಣಿನ ಗುಪ್ಪೆ ಹಾಕಿ ಅದರಲ್ಲಿ ಅದರ ಬೀಜವನ್ನು ಅಂದ್ರೆ ಮೊಳಕೆ ಬಂದಿರ್ತದೆ ಅದನ್ನು ಇಟ್ಟು ಮತ್ತೆ ಅದಕ್ಕೆ ಕಾಲಕಾಲಕ್ಕೆ ಗೊಬ್ಬರ ಹಾಕೋದು, ಚೆನ್ನಾಗಿ ಬರ್ತದೆ ಅಂಗಳದಲ್ಲಿ ಅದು. ಅಂದ್ರೆ ಮಳೆ ಶುರುವಾದ ನಂತರ ಮಾಡುದು ಮೊದಲೇ ಮಾಡ್ತೀರಾ? ಮಳೆ ಶುರುವಾದ ನಂತರ ಸಾಮಾನ್ಯ. ಅಡಿಕೆ ಸಿಪ್ಪಲ್ ಹಾಕಿ? ಹೌದು. ಇದಕ್ಕೆ ಹಂದಿ ಕಾಟ ಎಲ್ಲ ಬರುದಿಲ್ವ? ಇಲ್ಲ, ಹಂದಿ ಕಾಟ ನಮಗೆ ಸಾಮಾನ್ಯವಾಗಿ ಇಲ್ಲಿ ಬರುದಿಲ್ಲ. ಈಗ ಅಲಸಂಡೆ ಮಾಡುವಂತದ್ದು ಮತ್ತೆ ಈ ಮುಳ್ಸೌತೆ ಮಾಡುವಂತದ್ದು ಇದರ ಬಗ್ಗೆ ಹೇಳಿ. ಅಳಸಂಡೆ ಅಂದ್ರೆ ಸಾಮಾನ್ಯವಾಗಿ ಮಳೆ ಶುರುವಾಗ್ಲಿಕ್ಕಾಗುವ ಅಂಗಳದಲ್ಲಿ ಇದು ಮಾಡಿ ಬಿತ್ತನೆ ಮಾಡ್ತೇವೆ. ಆಮೇಲೆ ಅದಕ್ಕೆ ಬೀಜ ಹಾಕಿ ನೀರು ಉಣಿಸ್ತಾ ಇರ್ತೇವೆ. ಮಳೆ ಬಂದ್ರೆ ತೊಂದರೆ ಇಲ್ಲ, ಮಳೆ ಬಾರದಿದ್ರೆ ನಾವು ನೀರು ಹಾಕ್ಬೇಕಾಗ್ತದೆ. ಆಮೇಲೆ ಅದಕ್ಕೆ ಅಡರ್ ಎಲ್ಲ ಹಾಕುವಂತದ್ದು ಕೆಲಸದವ್ರ ಹತ್ರ ಹೇಳಿ ಮಾಡಿಸ್ತೇವೆ. ಗೊಬ್ಬರ ಸಹ ಹಾಕ್ತೇವೆ. ಈ ಸಗಣಿ ಗೊಬ್ಬರವನ್ನು ಹಸಿಯಾಗಿದ್ದಾಗಲೇ ಹಾಕಬಾರ್ದು ಅಂತ ಹೇಳ್ತಾರಲ್ಲ, ಒಣಗಿಸಿ ಹಾಕಬೇಕು ಅಥವಾ ಬೂದಿ ಹಾಕುವಂತದ್ದು, ಈ ಬಗ್ಗೆ ಎಲ್ಲ? ಆ ತರ ಗೊಬ್ಬರ ಅಂದ್ರೆ ಹಟ್ಟಿ ಗೊಬ್ಬರ ಅಂದ್ರೆ ಕಂಪೋಸ್ಟ್ ಗೊಬ್ಬರ ಮಾಡ್ತೇವೆ, ಅದನ್ನು ಹಾಕ್ತಾರೆ. ಇಲ್ಲದ್ರೆ ಸಗಣಿ ನೀರು, ಕಂಪೋಸ್ಟ್ ನಲ್ಲಿ ಬರುವಂತಹ ಸಗಣಿ ನೀರಿದೆ ಸ್ಲರಿ, ಅದನ್ನು ಹಾಕ್ತೇವೆ, ಅದು ಒಳ್ಳೆ ಚೆನ್ನಾಗಿ ಬರ್ತದೆ. ಈ ಅಲಸಂಡೆಯಲ್ಲೆಲ್ಲ ಹೆಚ್ಚು ಸುಕ್ಕಿದಷ್ಟು ಇಳುವರಿ ಕಡಿಮೆ ಅಂತ ಹೇಳ್ತಾರಲ್ಲ. ಹೌದು, ಅದು ಹೌದು. ತುಂಬಾ ಮಳೆಗಾಲದಲ್ಲಿ ತುಂಬಾ ಗೊಬ್ಬರ ಬೇಕಾಗುದಿಲ್ಲ. ಹೌದು. ಬೂದಿ, ಬೂದಿ ಹೇಗಾಗ್ತೀರಿ? ಬೂದಿ ಹುಳದ ಕಾಟ ಇಲ್ಲದ್ರೆ ಬೂದಿ ಹಾಕ್ತಾರೆ ಅದಕ್ಕೆ, ಎಲೆಗೆ ಸಿಂಪರಣೆ. ಹೌದು, ಅದನ್ನು ಬುಡಕ್ಕೂ ಕೂಡ ಬೂದಿ ಹಾಕಬೇಕಾಗ್ತದೆ. ಬುಡಕ್ಕು ಹಾಕಿದ್ರೆ ಒಳ್ಳೇದೇ. ಈ ಬಂಬೂಚಿ ಎಲ್ಲ ಕೀಟಗಳೆಲ್ಲ ಬರ್ತಾವಲ್ಲ, ಅದಕ್ಕೆ ಏನ್ ಮಾಡ್ತೀರಿ? ಅದಕ್ಕೆ ಈ ಗೋಮೂತ್ರ ಸಿಂಪರಣೆ ತುಂಬಾ ಒಳ್ಳೇದಾಗ್ತದೆ. ಅಂದ್ರೆ ದೇಶೀಯ ಗೋ ಇದೆಯಾ ಹೇಗೆ? ದೇಶೀಯ ಗೋ ಇದೆ, ಮಲೆನಾಡು ತಳಿ ಇದೆ, ಮಲೆನಾಡು ಗಿಡ. ಹೌದು. ಅದನ್ನ ಡೈಲ್ಯೂಟ್ ಮಾಡ್ಲಿಕ್ಕೆ ಉಂಟಾ? ಡೈಲ್ಯೂಟ್ ಮಾಡ್ಬೇಕು, ಅದಕ್ಕೆ ನೀರು ಸೇರಿಸಬೇಕು. ಹಾಗೆ ಅದು 10:1. ಹೌದು, ನೀರು ಸೇರಿಸಿ ಸಿಂಪರಣೆ ಮಾಡುದು. ಈ ಉರಿ ಎಲ್ಲ ಇರ್ತದಲ್ಲ ಕೆಂಪು ಇರುವೆ, ಅಂತದನ್ನೆಲ್ಲ ಬಿಟ್ರೆ ಅನುಕೂಲ ಆಗ್ತದ? ಹೌದು, ಅದು ಅನುಕೂಲ ಆಗ್ತದೆ, ಈ ಕೀಟಗಳನ್ನೆಲ್ಲ ಬರದಾಗೆ. ಆಮೇಲೆ ಈಗ ಮಳೆಗಾಲದ ತರಕಾರಿಗೂ ಬೇಸಿಗೆ ಕಾಲದ ತರಕಾರಿಗೆ ಏನಾದ್ರು ವ್ಯತ್ಯಾಸ ಉಂಟು? ಈಗ ತೊಂಡೆ, ಬಸಳೆ ಇಂಥದೆಲ್ಲ ಬೇಸಿಗೆಯಲ್ಲಿ ಬೆಳಿತಿರಲ್ಲ? ಹೌದು, ಬೇಸಿಗೆಯಲ್ಲಿ ಬೆಳೀತ. ಮಳೆಗಾಲದಲ್ಲಿ ತೊಂಡೆ ಬಸಳೆ ಚೆನ್ನಾಗಿ ಬರುದಿಲ್ಲ, ಅಂದ್ರೆ ಅದಕ್ಕೆ ಮಳೆ ಜಾಸ್ತಿ ಆಗ್ತದೆ, ಹಾಗಾಗಿ ಚೆನ್ನಾಗಿ ಬರುದಿಲ್ಲ ಇಲ್ಲಿ. ಈಗ ಪೇಟೆಯಿಂದ ತರುವಂತಹ ಒಂದು ತರಕಾರಿಗೂ ನೀವು ನೆಟ್ಟು ಬೆಳೆಸಿರುವಂತಹ ಒಂದು ತರಕಾರಿಗೆ ಏನಾದರೂ ವ್ಯತ್ಯಾಸ ಉಂಟ? ಪೇಟೆಯಲ್ಲಿ ಜಾಸ್ತಿ ವಿಷ ಹಾಕ್ತಾರೆ, ನಾವು ಮನೆಯಲ್ಲಿ ಈ ತರ ವಿಷ ಹಾಕೋದಿಲ್ಲ. ಸಾಮಾನ್ಯವಾಗಿ ಸಗಣಿ ಆಮೇಲೆ ದನದ ತ್ಯಾಜ್ಯಗಳನ್ನೇ ಹಾಕಿ ಮಾಡ್ತಾ ಇರ್ತೇವೆ. ಈಗ ಮನೆಯ ಖರ್ಚಿಗೆ ಬೇಕಾದಷ್ಟು ಎಲ್ಲ ತರಕಾರಿ ಸಿಗ್ತದೆ? ಕೆಲವುದೆಲ್ಲ ಸಿಗ್ತದೆ, ಕೆಲವೊಂದ್ರೆ ರೋಗ ಬಂದು ಹೋಗ್ತದೆ. ಈ ಬೆಂಡೆಕಾಯಿ ಎಲ್ಲ ಹಳದಿ ರೋಗ ಬಂದು ನಮಗೆ ಸಿಗೋದಿಲ್ಲ, ಆಗ ತರಬೇಕಾಗ್ತದೆ. ಕೆಲವು ತರಕಾರಿಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಸಿಗೋದಿಲ್ಲ. ಅರವಿಂದ್ ಅವರೀಗ ನೀರಾವರಿಗೆ ಸಂಬಂಧಪಟ್ಟು ಸುಧಾರಿತ ರೀತಿಯಲ್ಲಿ ನೀವು ನೀರಾವರಿ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ, ಈ ಬಗ್ಗೆ ಹೇಳಿ. ಇಲ್ಲ, ಸುಧಾರಿತ ರೀತಿ ಅಂತ ಹೇಳಿದ್ರೆ ಮೊದಲಿದ್ದಕ್ಕಿಂತ ಸುಧಾರಿತ ರೀತಿ. ನಾನು ಸ್ಪ್ರಿಂಕ್ಲರ್ ಇರಿಗೇಷನ್ ಅಲ್ಲಿ ಇದ್ದೇನೆ, ಇನ್ನು ಕೂಡ ಡ್ರಿಪ್ ಅಥವಾ ಇನ್ನೊಂದಕ್ಕೆ ನಾವು ಬದಲಾವಣೆ ಆಗಲಿಲ್ಲ. ಯಾಕಂದ್ರೆ ನಾನು ಕುಮಾರಧಾರ ನದಿಯ ಬದಿಯಲ್ಲಿರುವ ಕೃಷಿಕ, ನನಗೆ ನೀರೇ ಆಸ್ತಿ. ಆಸ್ತಿಗಿಡೀ ನೀರಿನ ವ್ಯವಸ್ಥೆಯೂ ಉಂಟು, ನೀರಿನ ಬಗ್ಗೆ ಯಾವುದೇ ಆಸೆ ಇಲ್ಲ. ಎಷ್ಟು ನೀರು ಹಾಕಿದ್ರು ಅದು ಪುನಃ ಸೀಪೇಜ್ ಆಗಿ ಪುನಃ ಹೊಳೆಗೆ ಸೇರ್ತದೆ, ಎಷ್ಟು ಬೇಕೋ ಅದು ಕುಡ್ಕೊಳ್ತದೆ. ಜೊತೆಗೆ ಪೋಷಕಾಂಶ ಕೂಡ ಹೋಗೋದಿಲ್ಲ, ಪೋಷಕಾಂಶ ಹೋದೀತು ಹೋಗಬಹುದು. ಆದರೆ ಅಷ್ಟು ವಿದ್ಯುತ್ನ ಅವೈಲೇಬಿಲಿಟಿ ನಮಗೆ ಇಲ್ಲಿ ಇಲ್ಲ, ಕರೆಂಟ್ ಅವೈಲೇಬಿಲಿಟಿ ಇಲ್ಲ, ಹಾಗಾಗಿ ಅಷ್ಟು ನೀರು ಹಾಕ್ಲಿಕ್ಕೆ ಪೂರೈಸುವುದಿಲ್ಲ, ಹೋಗ್ಲಿಕ್ಕಿಲ್ಲ. ಆಮೇಲೆ ಈಗ ಈ ಬಸವನ ಹುಳದ ಒಂದು ಸಮಸ್ಯೆ ನಿಮ್ಮ ಒಂದು ತೋಟದಲ್ಲಿ ಜಾಸ್ತಿ ಇದೆ ಅಂತ ಕೇಳಿದ್ವಿ, ಬಹುಶಃ ಕಣ್ಣಿದ್ರೆ ಕಾಣ್ತಾ ಇದೆ ಬಸವನ ಹುಳವು ಕೂಡ. ಏನ್ ಸಮಸ್ಯೆ, ಯಾವ ರೀತಿ ಇದರ ಒಂದು ನಿರ್ವಹಣೆ ಮಾಡ್ತೀರಿ? ಇದು ಆಫ್ರಿಕನ್ ಜೈಂಟ್ಸ್ ಲಗ್ ಹೇಳುವಂತ ಒಂದು ಭಯಂಕರ ಜೀವಿ, ಸರ್ವಭಕ್ಷಕ. 400-500 ಬಗೆಗಿಂತ ಹೆಚ್ಚಿನ ಗಿಡ ಸಸ್ಯಗಳನ್ನು ಇದು ತಿಂದು ಭಕ್ಷಣೆ ಮಾಡಿ ಮುಗಿಸ್ತದೆ. ಇದಕ್ಕೆ ನಮ್ಮ ಅಲಂಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಸೊಸೈಟಿಯವರು ಒಂದು ಮದ್ದನ್ನು ತರಿಸಿಕೊಟ್ಟಿದ್ದಾರೆ, ಅದಷ್ಟೊಂದು ಪರಿಣಾಮಕಾರಿ ಅಲ್ಲ. ಆದರೆ ನ್ಯಾಚುರಲ್ ಆಗಿ ಬರುವಂತಹ ಒಂದು ಕೊಕ್ಕರೆ ಜಾತಿಯ ಪಕ್ಷಿಗಳು ಬಂದು ಇದನ್ನು ಒಂದು 3-4 ವರ್ಷದಿಂದ ಈಗ ಭಕ್ಷಣೆ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ನಮಗೆ ತುಂಬಾ ಪರಿಣಾಮಕಾರಿಯಾಗಿದೆ. ಮತ್ತು ಈಗ ಗಣನೀಯ ಪ್ರಮಾಣದಲ್ಲಿ ಈ ವರ್ಷ ಕಮ್ಮಿಯಾಗಿದೆ, ತುಂಬಾ ಕಮ್ಮಿಯಾಗಿದೆ. ಇದು ಕಾಳುಮೆಣಸಿನ ಬಳ್ಳಿಗೆ ಬಹಳ ತೊಂದರೆ ಮಾಡುವಂತ ಇದು. ಯಾವ ರೀತಿ ಹಾನಿ ಮಾಡ್ತದೆ ಕಾಳುಮೆಣಸಿನ ಬಳ್ಳಿ? ನಾವು ನೆಟ್ಟಾಗ ಅದರ ಎಲೆ ಚಿಗುರುಳನ್ನು, ಎಳತು ಚಿಗುರುಳನ್ನು ತಿಂತದೆ, ಮತ್ತು ಗ್ರಾಫ್ಟೆಡ್ ಬಳ್ಳಿ ನೆಟ್ಟಾಗ ಅದರ ಕೆಳಗಿನ ಕೊಲಾಬ್ರಿನ್ ಗಿಡವನ್ನು ಸಂಪೂರ್ಣ ತಿಂದು ಸಿಪ್ಪೆ ಕೆರೆದು ಮುಗಿಸ್ತದೆ. ಅದು ಅದರ ಜೊಲ್ಲಿನಲ್ಲಿ ಒಂದು ರೀತಿಯಂತ ಆಸಿಡ್ ಇರುವ ಕಾರಣ ಅದರಲ್ಲಿ ಪುನಃ ಚಿಗುರು ಬರುವುದಿಲ್ಲ, ಮತ್ತು ಆ ಬಳ್ಳಿ ಉದ್ದಾರವೇ ಆಗುವುದಿಲ್ಲ, ಸತ್ತೇ ಹೋಗ್ತದೆ. ಅದಕ್ಕೆ ಪುನಃ 15 ದಿವಸಕ್ಕೊಮ್ಮೆ ಮೈಲ್ಸ್ ಸುಣ್ಣವನ್ನು 1% ಬೋರ್ಡೋ ಮಿಕ್ಸ್ಚರ್ ಅನ್ನೇ ನಾವು ಬಿಡ್ತಾ ಇರಬೇಕು. ಹಾಗೆ ನಾನು ಒಂದು 4 ವರ್ಷ ಹಾಗೆ ಬಿಟ್ಟು ಬಿಟ್ಟು ಬಿಟ್ಟು ಉಳಿಸಿಕೊಂಡಿದ್ದೇನೆ, ಕಾಳುಮೆಣಸು ಆ ರೀತಿಯೇ ಉಳಿಸಿಕೊಂಡು ಬೆಳೆಸಿದ್ದು. ಈಗ ರಾಸಾಯನಿಕ ಸಿಂಪರಣೆ ಅಲ್ಲದೆ ಬೇರೆ ಏನಾದರೂ ವಿಧಾನದಿಂದ ಇದನ್ನು ಹತೋಟಿ ಮಾಡಬಹುದು? ಮಾಡಬಹುದು, ಕೈಯಿಂದ ಹೆಕ್ಕುವುದು, ಉಪ್ಪು ಹಾಕುವಂಥದ್ದು, ಈ ರೀತಿ ಮಾಡಬಹುದು. ಆದರೆ ಅದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇರುವಾಗ ಸಾಧ್ಯ ಇಲ್ಲ. ಈಗ ಗೋಣಿ ಚೀಲವೋ ಇಂಥದ್ದೇನಾದ್ರೂ ಹಾಕಿದ್ರೆ ಅದರ ಅಡಿಯಲ್ಲಿ ಬಂದು ಕೂತ್ಕೊಳ್ತೇವೆ ಅಂತ ಹೇಳ್ತಾರಲ್ಲ? ಹೌದು, ಆಗ್ತದೆ. ಅದನ್ನು ಮಾಡಿ ನೋಡಿದ್ದೇವೆ, ಕೈಯಿಂದ ಹೆಕ್ಕಿಯೂ ನೋಡಿದ್ದೇವೆ, ಕೈಯಿಂದ ಹೆಕ್ಕಿ ಹೆಕ್ಕಿ ಕೊಂದು ಕೊಂದು ಹಾಕಿಯೂ ನೋಡಿದ್ದೇವೆ. ಅದರಲ್ಲಿ ಯಾವುದೂ ಕಂಟ್ರೋಲ್ ಆಗಲಿಲ್ಲ. ಕಡೆಗೆ ಈ ಪಕ್ಷಿಗಳು ಬಂದ ಕಾರಣ ಅದಕ್ಕೆ ಇದು ಮಾತ್ರ ಆಹಾರ, ಹುಡುಕಿ ಹುಡುಕಿ ತಿಂದು ತಿಂದು ತಿಂದು ಮುಗಿಸಿದೆ. ಈ ಕೊಕ್ಕರಿಗಳೆಲ್ಲ ಎಲ್ಲಿಂದ ಬರುವಂತದ್ದು? ಎಲ್ಲಿಂದ ಬರುವಂತದ್ದು ಗೊತ್ತಿಲ್ಲ, ಬಹುಶಃ ಅದು ವಲಸೆ ಜೀವಿಗಳು ಇರಬಹುದು, ಅದು ಬೇರೆ ಯಾವುದೋ ದೇಶದಿಂದಲೋ ಬೇರೆ ಪ್ರದೇಶದಿಂದಲೋ ಬಂದದ್ದು. ಈಗಲೂ ಇಲ್ಲಿ ಉಂಟು, ಒಂದು 10-50 ಸಂಖ್ಯೆಯಿಂದ ಮೇಲ್ಪಟ್ಟು ಉಂಟು. ಹಾಗೆ ಇಡೀ ಕಡೆ ಎಲ್ಲಾ ಕಡೆಗಳು ಅದರ ಬಾಧೆ ಇರುವಲ್ಲೆಲ್ಲ ಹೋಗಿ ತಿಂತದೆ. ನಿಮ್ಮ ಜಾಗದಲ್ಲಿ ಉಳಿತವೂ ಬೇಸಿಗೆಯಲ್ಲಿ ಹೋಗ್ತವ? ಇಲ್ಲ, ಬೇಸಿಗೆಯಲ್ಲಿ ಇಲ್ಲಿ ಇರ್ತವೆ. ಭಯಂಕರ ತುಂಬಾ ಮಳೆಗಾಲ ಬಂದಾಗ ಸಾಧಾರಣ ಜೂನ್ ಜುಲೈ ತಿಂಗಳಲ್ಲಿ ಇಲ್ಲಿ ಕಾಣುವುದು ಕಡಿಮೆ. ಅಂದ್ರೆ ಮಳೆಗಾಲದಲ್ಲಿ ಇದರ ಬಾಧೆ ಇಲ್ವಾ? ಬಾಧೆ ಮಳೆಗಾಲದಲ್ಲಿ ಜಾಸ್ತಿ, ಆದ್ರೆ ಆ ಹಕ್ಕಿಗಳಿಗೆ ಇಲ್ಲಿ ಮಳೆಗಾಲ ಆಗುವುದಿಲ್ಲ ಅಂತ ಕಾಣ್ತದೆ, ಅದು ಬೇರೆ ಕಡೆಗೆ ಹೋಗ್ತದೆ. ಆದ್ರೆ ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಈ ಹುಳಗಳು ಡೆವಲಪ್ ಆಗ್ತವೆ, ಪುನಃ ಅದರ ಆಹಾರ ಇಲ್ಲಿ ಸಿಗ್ತದೆ, ಅದಕ್ಕೆ ಮತ್ತೆ ಪುನಃ ಬರ್ತವೆ. ಇದೇ ರೀತಿ ಆಹಾರ ಸರಪಳಿ ಮುಂದುವರೆದು ಮುಂದುವರೆದು ಮುಂದುವರೆದು ಅದು ನಾಶ ಆಗ್ತಾ ಆಗುವ ಹಂತಕ್ಕೆ ಬಂದಿದೆ. ಆಮೇಲೆ ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಏನೇನು ಬೆಳಿತೀರಿ? ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ನಾನು ಕಾಳುಮೆಣಸು ಮಾತ್ರ ಬೆಳೆಯೋದು. ಮೊದಲು ಕೋಕೋ ಇತ್ತು, ಒಂದು 3,000-4,000 ಗಿಡ ಕೋಕೋ ಇತ್ತು. ಆಮೇಲೆ ಬಾಳೆಯೂ ಇತ್ತು ತೋಟದ ಒಳಗೆ, ವ್ಯವಸ್ಥಿತ ರೀತಿಯಲ್ಲಿ ಇತ್ತು. ಕಾಳುಮೆಣಸು ಬೆಳೆಸಬೇಕು ಅಂತ ಹೇಳುವಂತ ಆಲೋಚನೆ ಬಂದ ಮೇಲೆ ನಾನು ಅದನ್ನೆಲ್ಲವನ್ನು ಕಡಿದು ತೆಗೆದು ಕಾಳುಮೆಣಸು ಮಾತ್ರ ಉಪಬೆಳೆಯಾಗಿ ಇಟ್ಟುಕೊಂಡಿದ್ದೇನೆ. ಆದರೆ ಅಡಿಕೆ ಉಪಬೆಳೆ, ಅಡಿಕೆಯಲ್ಲಿ ಕಾಳುಮೆಣಸು ನಾನು ಉಪಬೆಳೆ ಅಂತ ಹೇಳಿಯೇ ಕನ್ಸಿಡರ್ ಮಾಡಲಿಲ್ಲ. ಅಡಿಕೆ ಅಷ್ಟೇ ಪ್ರಾಮುಖ್ಯತೆ ಕಾಳುಮೆಣಸಿಗೂ ಕೊಟ್ಟು ಬೆಳೆಸ್ತಾ ಇದ್ದೇನೆ. ಈಗ ಪ್ರತ್ಯೇಕವಾಗಿ ಅಥವಾ ಒಂದು ಅಡಿಕೆಯಲ್ಲಿ ಮಿಶ್ರ ಬೆಳೆ ಅಡಿಕೆಯಲ್ಲಿ ಕಾಳುಮೆಣಸನ್ನು ಬೆಳೆಯುವುದಿದ್ರೆ ಅದಕ್ಕೆ ಒಂದು ಹೆಚ್ಚಿನ ಒಂದು ಗಮನವನ್ನು ಹೇಗೆ ಕೊಡ್ತೀರಿ? ಪ್ರತಿ 15 ದಿವಸಕ್ಕೊಮ್ಮೆ ನಾನು ನನ್ನ ಕೆಲಸದವರನ್ನು ಕಳಿಸಿ ಅದಕ್ಕೆ ಈ ಸೆಣಬಿನ ನಾರಿನಲ್ಲಿ ಬಕ್ಕುಬಳ್ಳಿಯಲ್ಲಿ ಕಟ್ಟುವಂಥದ್ದು. ಯಾಕಂದ್ರೆ ಹೌದು, ಚಿಕ್ಕಬಳ್ಳಿಗಳಿಗೆ ಮತ್ತು ಸಾಧಾರಣ 20 ಅಡಿ ಹೋಗುವ ತನಕವೂ ನಾನು ಅದನ್ನು ಮೇಂಟೈನ್ ಮಾಡಿಸ್ತೇನೆ. ಯಾಕಂದರೆ ಎಷ್ಟು ಚಂದ ಮೇಂಟೈನ್ ನಾವು ಮೇಂಟೆನೆನ್ಸ್ ಮಾಡಿದ್ದು ಗಮನ ಕೊಟ್ಟಿದ್ದು ಅಷ್ಟು ಅದರಿಂದ ನಾವು ನಿರೀಕ್ಷೆ ಮಾಡಬಹುದು. ನಾವು ಯಾವುದೇ ಕೃಷಿಯನ್ನು ಮಾಡುವುದ್ರೂ ಕೂಡ ನಿರೀಕ್ಷೆ ಇಟ್ಟುಕೊಂಡೇ ಮಾಡ್ತೇವೆ. ಆ ನಿರೀಕ್ಷಿತ ಫಸಲನಕ್ಕೆ ತೆಗಿಬೇಕಾದರೆ ಅದಕ್ಕೆ ಸೂಕ್ತ ನಿರ್ವಹಣೆಯೂ ನಾವು ಮಾಡಲೇಬೇಕು. ಮತ್ತೆ ವರ್ಷಾವಧಿ ಅದಕ್ಕೆ ಗೊಬ್ಬರ ಕೊಡುವಂಥದ್ದು ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಮತ್ತು ಉಮಿಕರಿ, ಇದು ಮೂರನ್ನು ನಾನು ಹೊರಗಿನಿಂದ ತರಿಸಿ ಕಂಪೋಸ್ಟ್ ಮಾಡಿ ಅದನ್ನು ಸಾಧಾರಣ ಒಂದು ಅಡಿಕೆ ಮರದ ಬುಡಕ್ಕೆ ಒಂದು ಬುಟ್ಟಿಯಷ್ಟು ಹಾಕ್ತೇನೆ. ಸಾಧಾರಣ ಅರ್ಧ ಬುಟ್ಟಿ ಕಾಳುಮೆಣಸಿಗೂ ಅರ್ಧ ಬುಟ್ಟಿ ಅಡಿಕೆಗೂ ಅಂತ ಹೇಳುವಂಥ ದಾಮಾಶಯದಲ್ಲಿ ಹಾಕಿಕೊಂಡು ಬರ್ತೇನೆ. ಒಳ್ಳೆ ರಿಸಲ್ಟ್ ಉಂಟು. ಮಳೆಗಾಲ ಶುರುವಾಗಿ ಜೂನ್ ಒಂದು 15 ಸಮಯಕ್ಕೆ ಆಗುವಾಗ ಟೆಂಪರೇಚರ್ ಸ್ವಲ್ಪ ಡೌನ್ ಆದಾಗ 25 ಡಿಗ್ರಿಯಿಂದ ಕಮ್ಮಿ ಬಂದಾಗ ನೈಟ್ರೋಬೆನ್ಸಿನ್ ಸ್ಪ್ರೇ ಕೊಡ್ತೇನೆ. ಅದು ಒಂದು ಲೀಟರ್ಗೆ 1 ml ಆಗಿ ಹಾಕಿ ನೈಟ್ರೋಬೆನ್ಸಿನ್ ಸ್ಪ್ರೇ ಕಾಳುಮೆಣಸಿನ ಬಳ್ಳಿ ಕೊಡ್ತೇವೆ. ಅದು ಚಿಗುರುವಿಕೆಯನ್ನು ಹೆಚ್ಚು ಮಾಡಿ ಹೆಚ್ಚು ಮಾಡ್ತದೆ. ಅದರಿಂದಾಗಿ ನಮಗೆ ಕಾಳುಮೆಣಸಿನ ಗೆರೆಗಳು ಹೆಚ್ಚು ಮೂಡುತ್ತವೆ ಆ ಟೈಮ್ನಲ್ಲಿ. ಅಂದರೆ ಸಾರ್ವಜನಿಕ ಏನದು ನೈಟ್ರೋಬೆನ್ಸಿನ್? ನೈಟ್ರೋಬೆನ್ಸಿನ್ ಅಂತೇಳಿ ಅದೊಂದು ಹಾರ್ಮೋನ್. ಗಿಡಗಳಿಗೆ ನ್ಯಾಚುರಲ್ ಆಗಿ ಮಳೆ ನೀರಿನಲ್ಲಿ ಅದು ಸಿಗ್ತದೆ. ಆರ್ಟಿಫಿಷಿಯಲ್ ಆಗಿ ನಾವು ಕೊಟ್ಟಾಗ ಅದರ ಸ್ವಲ್ಪ ಬೂಸ್ಟಪ್ ಆಗ್ತದೆ, ಅದು ಚಿಗುರುವಿಕೆ ಹೆಚ್ಚಾಗ್ತದೆ, ಮೆಣಸು ನ್ಯಾಚುರಲ್ ಆಗಿ ಹೆಚ್ಚು ಬರಲೇಬೇಕು. ಈಗ ಸಾಂಪ್ರದಾಯಿಕವಾಗಿ ಬಳ್ಳಿ ತುಂಡನ್ನು ನೆಟ್ಟು ಬೆಳೆಸುವಂತಹದ್ದು ಮತ್ತು ಈ ಕಸಿ ಗಿಡಗಳನ್ನು ಬೆಳೆಸುವಂತಹದ್ದು ನಿರ್ವಹಣೆಯಲ್ಲಿ ಯಾವ ರೀತಿಯ ಒಂದು ವ್ಯತ್ಯಾಸ ಇದೆ? ಸಾಂಪ್ರದಾಯಿಕವಾಗಿ ನೆಟ್ಟು ಬೆಳೆಸುವ ನಿರ್ವಹಣೆ ಸ್ವಲ್ಪ ಕಡಿಮೆ ಸಾಕು, ಆದರೆ ಸಾಯುವ ಪ್ರಮಾಣ ಜಾಸ್ತಿ. ರೋಗ ಬಂದು ಸಾಯುವ ಪ್ರಮಾಣ, ಎಲ್ಲೋ ವೈರಸ್, ಕ್ವಿಕ್ ವಿಲ್ಟ್, ಸ್ಲೋ ವಿಲ್ಟ್ ಅಂತದ್ದು ಬರ್ತದೆ. ನನ್ನಲ್ಲಿ 2 ಬಗೆಯ ಬಳ್ಳಿಗಳು ಉಂಟು. ಸಾಧಾರಣ 90% ಗ್ರಾಫ್ಟೆಡ್ ಬಳ್ಳಿಗಳುಂಟು. ಸೊ ನನ್ನ 10% ಈಚೆ ಬಳ್ಳಿಗಳನ್ನೇ ನೆಟ್ಟಂಥದ್ದು ಉಂಟು. ಗುಡ್ಡದಲ್ಲಿ ನಾನು ಸಂಪೂರ್ಣ ಬಳ್ಳಿಗಳನ್ನು ಸೀದಾ ನೆಟ್ಟಂತೆ ಇರುವಂಥದ್ದು. ಗುಡ್ಡೆಯಲ್ಲಿ ಅಲ್ಲ, ರಾಮಪತ್ರೆ ಮರಗಳುಂಟು, ಸ್ವಾಭಾವಿಕ ಅರಣ್ಯ ಉಂಟು. ಅದರ ಅಡಿಯೆಲ್ಲ ನಾನು ಕ್ಲೀನ್ ಮಾಡಿಸಿ ಸಾಧಾರಣ 1,000 ಮರಗಳಿಂದ ಮೇಲ್ಪಟ್ಟು ನಾನು ನೆಟ್ಟಿದ್ದೇನೆ. ನಾನು ಈಗ 2 ವರ್ಷ ಆಯಿತು. ಇನ್ನೇನೀಗ ಫಲ ಬರುವ ಹಂತಕ್ಕೆ ಬಂದಿದೆ, ಬರಬಹುದು. ಈ ಕಸಿ ಗಿಡಗಳ ನಿರ್ವಹಣೆ ಹೇಗೆ? ಕಸಿ ಗಿಡಗಳಿಗೆ ನಾವು ಅಡಿಯಲ್ಲಿ ಕೊಲಾಬ್ರಿನ ಗಿಡ, ಬ್ರೆಜಿಲಿಯನ್ ಹಿಪ್ಲಿ, ಅದರದ್ದು ಚಿಗುರು ಬಂದ ಹಾಗೆ ನಾವು ಅದನ್ನು ತೆಗಿತಾ ಇರಬೇಕು. ಒಂದು ನಿರ್ದಿಷ್ಟ ದಿನಗಳಲ್ಲಿ, ತಿಂಗಳಿಗೆ 1 ಸಲ, ತಿಂಗಳಿಗೆ 2 ಸಲ ನಾವು ಪ್ರತಿ ಬುಡಕ್ಕೂ ಕತ್ತಿ ತಗೊಂಡು ಹೋಗಿ ಅದನ್ನು ಕಟ್ ಮಾಡಿ ತೆಗಿಬೇಕು. ನಾನು ನೆಟ್ಟದ್ದು 1 ಬಳ್ಳಿ ಆದರೆ ಅದರಲ್ಲಿ ಬಂದಂಥ 2 ಚಿಗುರುಗಳಿಗೆ ಅಥವಾ 3 ಚಿಗುರುಗಳಿಗೆ ನಾವು ಪುನಃ ಕಾಳುಮೆಣಸಿನ ಬಳ್ಳಿಯನ್ನೇ ಕಸಿ ಕಟ್ಟಿ ಅದರಲ್ಲಿ ಹೆಚ್ಚು ಬಳ್ಳಿಗಳನ್ನು ಹಬ್ಬಿಸಿದರೆ ನಮಗೆ ಪರ್ ಟ್ರೀ ಎಷ್ಟು ಈಲ್ಡಿಂಗ್ ಬರ್ತದೆ ನೋಡಬೇಕು. ಸೊ ನಮಗೆ ಇದು ಪ್ಲಾಂಟೇಷನ್ ಕ್ರಾಪ್ ಆದ ಕಾರಣ ಪರ್ ಟ್ರೀ ಎಷ್ಟು ಹೆಚ್ಚು ಬಂತು, ಪರ್ ಏಕರ್ ಪರ್ ಹೆಕ್ಟೇರ್ ಅಷ್ಟು ಹೆಚ್ಚು ಬರ್ತದೆ. ನಮಗೆ ಪರ್ ಪ್ಲಾಂಟ್ ಎಷ್ಟು ಬಂದರೂ ಅಡ್ಡಿ ಇಲ್ಲ, ಆದರೆ ಪರ್ ಹೆಕ್ಟೇರ್ ನಮಗೆ ಹೆಚ್ಚು ಬರಬೇಕು. ಟೋಟಲ್ ನಮಗೆ ಹೆಕ್ಟೇರ್ನಲ್ಲಿ ಹೆಚ್ಚಾಗಬೇಕು ಪ್ಲಾಂಟೇಷನ್ ಕ್ರಾಪ್. ಆಮೇಲೆ ಒಂದು ಗುಣಮಟ್ಟದ ಕಾಳುಮೆಣಸನ್ನು ಉತ್ಪಾದನೆ ಮಾಡಬೇಕು, ಏನೇನು ಅಂಶವನ್ನು ಗಮನಿಸಬೇಕು? ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ವಹಣೆ, ಸರಿಯಾದ ಕೆಲಸ ಮಾಡಬೇಕು, ಸರಿಯಾಗಿ ಹಣ್ಣಾದದ್ದನ್ನು ಕೊಯ್ಯಬೇಕು, ಸರಿಯಾಗಿ ಒಣಗಿಸಬೇಕು, ಸೂಕ್ತ ರೀತಿಯಲ್ಲಿ ಅದರ ಮಾಯಿಶ್ಚರ್ ಕಂಟೆಂಟ್ ಹೋಗಬೇಕು. 10% ಕಮ್ಮಿ ಮಾಯಿಶ್ಚರ್ ಬರುವಲ್ಲಿ ತನಕ ನಾವು ಒಣಗಿಸಬೇಕು. ಅಷ್ಟು ಒಣಗಿಸಿ ನಾವು ಎಷ್ಟು ವರ್ಷ ಬೇಕಾದರೂ ಅದನ್ನು ನಾವು ಭದ್ರತೆ ಮಾಡಿ ಇಟ್ಟುಕೊಳ್ಬೋದು, ರೇಟ್ ಬಂದಾಗ ಕೊಡ್ಬೋದು. ನಮ್ಮ ಒಂದು ನಿರೀಕ್ಷೆಯ ಏನು ಮಾರ್ಕೆಟ್ ಪ್ರೈಸ್ ಬಂತು ಆವಾಗ ನಾವು ಬಿಡಬಹುದು ಅದನ್ನು. ಈಗ 1 ಕಿಲೋದಷ್ಟು ನೀವು ಕಾಳುಮೆಣಸು ಉತ್ಪಾದನೆ ಮಾಡಲಿಕ್ಕೆ ಎಷ್ಟು ಖರ್ಚು ಬರಬಹುದು, ಮತ್ತೆ ಎಷ್ಟು ನಿರೀಕ್ಷೆ, ಎಷ್ಟು ಸಿಕ್ಕಿದ್ರೆ ನಿಮಗೆ ಲಾಭದಾಯಕ ಅಂತ ಹೇಳ್ತೀವಿ? ಈಗಿನ ಲೇಬರ್ನಲ್ಲಿ 100 ರೂಪಾಯಿ ನಿಮಗೆ ಕೊಯ್ಲಿಕ್ಕೆ ಮತ್ತು ಅದರ ಕೊಯ್ಲೋತ್ತರ ಸಂಸ್ಕರಣೆಗೆ ಮುಗೀತದೆ. 100 ರೂಪಾಯಿ ಖಂಡಿತವಾಗಿ ನನಗೆ ಮುಗೀತದೆ. ಹೆಚ್ಚು ಕಮ್ಮಿ ಇರಬಹುದು, ತೋಟದಿಂದ ತೋಟಕ್ಕೆ ಬೇರೆ ಬೇರೆ ರೀತಿ ನಿರ್ವಹಣೆ ಇರಬಹುದು. ಮತ್ತು ಪ್ರೊಡಕ್ಷನ್ ಕಾಸ್ಟ್ ಎಷ್ಟು ಬೀಳ್ತದೆ ಅಂತ ಹೇಳುವಂಥದ್ದು, ಪ್ರೊಡಕ್ಷನ್ ಕಾಸ್ಟ್ ಎಕ್ಸಾಕ್ಟ್ ಆಗಿ ನಮಗೆ ಕೃಷಿಯಲ್ಲಿ ಸಿಕ್ಕುವುದಿಲ್ಲ, 100% ಸಿಕ್ಕುವುದಿಲ್ಲ. ಆದರೂ ನೋಡಿದ್ರು ಕೂಡ ಅದನ್ನು ಒಂದು 100 ರೂಪಾಯಿ ಅಂತ ಹೇಳಿ ಹಿಡ್ಕೊಂಡ್ರೆ 200 ರೂಪಾಯಿಯಿಂದ ಮೇಲ್ಪಟ್ಟು ಆಯಿತು. ಮತ್ತೆ 200 ರೂಪಾಯಿಯಿಂದ ಮೇಲ್ಪಟ್ಟು ಆದರೂ ಕೂಡ ನಮಗೆ ಪ್ರೊಡಕ್ಷನ್ ಕಾಸ್ಟ್ ಸರಿಯಾಗಿ ಗೊತ್ತಿಲ್ಲದ ಕಾರಣ ಸ್ಟಿಲ್ ಈಗಲೂ ಕೂಡ ಕಾಳುಮೆಣಸು ಲಾಭದಾಯಕವೇ, 300-300 ಕೂಡ ಲಾಭದಾಯಕವೇ. ಅದರಿಂದ ಲಾಭಾಂಶ ಕಮ್ಮಿ ಆಗ್ತಾ ಇರ್ತದೆ, ಹೆಚ್ಚಾಗ್ತಾ ಹೋಗ್ತದೆ. ನಾವು ಹೆಚ್ಚು ಪ್ರಮಾಣದಲ್ಲಿ ಮಾಡಿದಷ್ಟು ಲಾಭಾಂಶ ಕಮ್ಮಿ ಆದರೂ ತೊಂದರೆ ಇಲ್ಲ, ಪ್ರಮಾಣ ಹೆಚ್ಚಾಗಬೇಕು ನಮ್ಮಲ್ಲಿ. ಆಗ 10 ರೂಪಾಯಿ ಲಾಭ ಸಿಕ್ಕುವಲ್ಲಿ 8 ರೂಪಾಯಿ ಸಿಕ್ಕಿದ್ರು ಕೂಡ ನಮ್ಮಲ್ಲಿ ಕ್ವಿಂಟಾಲ್ ಗಟ್ಟಲೆ ಹೆಚ್ಚಾಗ್ತಾ ಹೋದಾಗೆ ಟೋಟಲ್ ಅಮೌಂಟ್ ಹೆಚ್ಚಾಗ್ತದೆ, ಪರ್ಸೆಂಟೇಜ್ ವೈಸ್ ಕಮ್ಮಿ ಆದರೂ ತೊಂದರೆ ಇಲ್ಲ. ಜ್ಯೋತಿಯವರೇ, ತರಕಾರಿ ಕೃಷಿಯನ್ನು ಮಾಡುವುದರ ಜೊತೆಗೆ ಮನೆಯ ಅಂದವನ್ನು ಹೆಚ್ಚಿಸುವಂತಹದ್ದು ಹೂವಿನ ಗಿಡಗಳು, ಇದರ ಬಗ್ಗೆ ನಿಮ್ಮ ಒಂದು ಅನುಭವ, ಇದರಲ್ಲಿ ಒಂದು ಆಸಕ್ತಿ ಹೇಗೆ, ಇದರ ಬಗ್ಗೆ ಹೇಳಿ. ಹೂವಿನ ಗಿಡಗಳು ಮನೆ ಸುತ್ತಮುತ್ತ ಇದ್ರೂ ತುಂಬಾ ಚಂದ ನೋಡ್ಲಿಕ್ಕೆ ಕಾಣ್ತದೆ. ಗುಲಾಬಿ ಗಿಡಗಳು, ಹಾಗೆ ದಾಸವಾಳದ ಗಿಡಗಳು, ಅಂದ್ರೆ ಮನೆಯಲ್ಲಿ ದೇವರಿಗೆ ಇಡ್ಲಿಕ್ಕೂ ಆಗ್ತದೆ, ಮನೆ ಅಂದವನ್ನು ಹೆಚ್ಚಿಸ್ಲಿಕ್ಕೂ ಆಗ್ತದೆ. ಅದಕ್ಕೆ ಆಗಾಗ ನಾವು ಇದು ಗೊಬ್ಬರ ನೀರು ಹಾಕ್ತಾ ಅದನ್ನು ಮಾಡ್ತಾ ಇರ್ತೇವೆ. ಈಗ ಗುಲಾಬಿ ಗಿಡದಲ್ಲಿ ಒಂದು ಒಳ್ಳೆಯ ಗಾತ್ರದ ಒಂದು ಗುಲಾಬಿ ಬರಬೇಕು ಅಂದ್ರೆ ಏನ್ ಮಾಡಬೇಕು? ನಾವು ಇಲ್ಲಿ ಹಳ್ಳಿಯಲ್ಲಿ ಕೃಷಿ ಆದ ಕಾರಣ ಸಾಮಾನ್ಯವಾಗಿ ಹೊರಗಿನ ಗೊಬ್ಬರ ಹಾಕೋದಕ್ಕಿಂತ ಹಟ್ಟಿ ಗೊಬ್ಬರವನ್ನೇ ಹಾಕ್ತೇವೆ. ಅದೇ ಚೆನ್ನಾಗಿ ಸಾಕಾಗ್ತದೆ, ಅದಕ್ಕೆ ಚೆನ್ನಾಗಿ ಬರ್ತದೆ. ಕಸಿ ಗಿಡವೂ ಇದೆ, ಲೋಕಲ್ ವೆರೈಟೀಸ್ ಇದೆ. ಅದರಲ್ಲಿ ಏನಾದರೂ ಗಿಡ ಪ್ರೂನಿಂಗ್ ಮಾಡೋದು ಏನಾದ್ರು ಮಾಡಬೇಕಾ? ಪ್ರೂನಿಂಗ್ ಮಾಡ್ತಾ ಇದ್ರೆ ಗಿಡ ಬಂಬಲಾಗಿ ಬಂದು, ಅದು ಸಾಮಾನ್ಯ ವರ್ಷದಲ್ಲಿ 2 ಸರಿ ಮಾಡಿದ್ರೆ ಚೆನ್ನಾಗಿ ಬರ್ತದೆ. ಒಂದು ಜೂನಲ್ಲಿ, ಮತ್ತೊಂದು 6 ತಿಂಗಳು ಬಿಟ್ಟು ಪುನಃ ಮಾಡಬೇಕಾಗ್ತದೆ. ಹಾಗೆ ಬಂದ್ರೆ ಅದರಲ್ಲಿದ್ದ ಒಣಗಿದ ಗೆಲನ್ನೆಲ್ಲ ಕಟ್ ಮಾಡಿ ಚಂದ ಈ ಮಳೆ ಬರುವಾಗ ಚಂದ ಚಿಗುರು ಬರ್ತದೆ. ಈಗ ಮೊಗ್ಗನ್ನೆಲ್ಲ ಕತ್ತರಿಸುವಂತ ಮಿಡತೆಗಳೆಲ್ಲ ಬರುದಿಲ್ವಾ? ಬರ್ತದೆ, ಅದು ಸಾಮಾನ್ಯವಾಗಿ ಬರ್ತದೆ. ಅದಕ್ಕೆ ಗೋಮೂತ್ರ ಸಿಂಪರಣೆ ಮಾಡ್ತೇವೆ. ಹೌದು, ಸಾಮಾನ್ಯ ಒಂದು ಹಂತಕ್ಕೆ ಹತೋಟಿ ಆಗ್ತದೆ. ಈ ಗುಲಾಬಿಯಲ್ಲಿ ಏನಾದರೂ ಕಸಿ ನೀವೇ ಮಾಡುದು ಅಂತದೇನಾದ್ರೂ ಉಂಟು ಅನುಭವ ಉಂಟಾ? ಕಸಿ ನಾವು ಮಾಡ್ಲಿಲ್ಲ ಇಷ್ಟ ತನಕ, ಕೆಲವು ಗಿಡಗಳನ್ನು ತಂದಿದ್ದೇವೆ. ಹಣ್ಣಿನ ಗಿಡ ಏನಾದ್ರು ನೆಟ್ಟು ಬೆಳೆಸಿದಿರಾ? ಹಣ್ಣಿನ ಗಿಡಗಳು ಅಂದ್ರೆ ಚಿಕ್ಕ ಗಿಡ ಇದೆ, ಮತ್ತೆ ಪೇರಳೆ ಇದೆ, ಆಮೇಲೆ ಮಾವಿನ ಗಿಡ ಇದೆ. ಆಮೇಲೆ ಈಗ ಗೃಹಿಣಿಯಾಗಿ ನಿಮ್ಮ ಒಂದು ಅನುಭವವನ್ನು ಹೇಳಿ. ಈಗ ಕೆಲಸದವರ ಒಂದು ಸಮಯ ಸಮಯಕ್ಕೆ ಸರಿಯಾಗಿ ನೀವು ಊಟ ತಿಂಡಿ ಎಲ್ಲ ಕೊಡಬೇಕು ಅಂತ ಹೇಳಿದ್ರಿ, ಇದೆಲ್ಲ ಹೇಗೆ ಸಾಧ್ಯ ಆಗ್ತದೆ? ಈಗ ಸಾಮಾನ್ಯವಾಗಿ ಪೇಟೆಯಲ್ಲಿ ಇಂಥ ಒಂದು ಸಮಸ್ಯೆ ಇರುವುದಿಲ್ಲ, ಯಾರಿಗೂ ಊಟ ಹಾಕಬೇಕಾಗಿಲ್ಲ, ಮನೆಯಲ್ಲಿ ಮಾಡಿದ್ರೆ ಅಂದ್ರೆ ಪೇಟೆಗೆ ಹೋಗ್ಬೋದು ಅಂತ, ಹೋಟ್ಲಿಗೆ ಹೋಗ್ಬೋದು ಅಂತ. ಹಳ್ಳಿಯ ಜೀವನ ಹೇಗಿದೆ ಅಂತ? ಹಳ್ಳಿಯ ಜೀವನ ಒಂದು ಹಂತದಲ್ಲಿ ತುಂಬಾ ನೆಮ್ಮದಿ ಕೊಡ್ತದೆ ಪೇಟೆ ಜೀವನಕ್ಕಿಂತ, ಹಳ್ಳಿ ಜೀವನವೇ ಚಂದ. ಈ ಕೃಷಿ ಸಮಸ್ಯೆಯಿಂದ ಕೃಷಿಕರಲ್ಲಿ ಅಂದ್ರೆ ಕೆಲಸದವರು ಬರುವಾಗ ಕೆಲವು ಸತಿ ಬರುವುದಿಲ್ಲ ಅವ್ರು, ಅಂದ್ರೆ ಹೇಳುದು ಸಹ ಇಲ್ಲ ಕೆಲಸದ ಬರ್ತೇವೆ ಇಲ್ಲ. ನಾವು ಮುಂಚಿನ ದಿವಸವೇ ಅದನ್ನ ತಯಾರಿ ಮಾಡಿದ್ರೆ ಹೌದು ಅವರು ಬರ್ತಾರೆ ಅಂತ ಮಾಡಿಟ್ರೆ ಬರೋದು ಇಲ್ಲ. ಆ ಸಮಯದಲ್ಲಿ ಕಷ್ಟ ಆಗ್ತದೆ, ಆದ್ರೂ ಹೇಗೋ ಮೈಂಟೈನ್ ಮಾಡ್ತಾ ಹೋಗ್ತೇವೆ. ಈಗ ಒಂದು ಕಾಲದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹಪ್ಪಳ ಸಂಡಿಗೆಲ್ಲ ಮಾಡ್ತಾ ಇದ್ರು, ಈಗಲೂ ಕೂಡ ಆ ಒಂದು ಅಭ್ಯಾಸ ಇದೆಯಾ? ಒಂದು ಸ್ವಲ್ಪ ಮಟ್ಟಿಗೆ ಮಾಡ್ತೇವೆ, ಅಂದ್ರೆ ಮಾರ್ಲಿಕ್ಕಲ್ಲ, ನಮ್ಮ ಮನೆ ಖರ್ಚಿಗೆ ಸಾಕಾಗುವಷ್ಟು ಹಪ್ಪಳ ಸಂಡಿಗೆ ಮಾಡ್ತೇವೆ. ಆಮೇಲೆ ಅರವಿಂದ್ ಅವರಿಗೆ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನುಭವ ಹೇಳಿ. ನಾವು ಕೃಷಿಯಲ್ಲಿ ಬೆಳೆಸಿದಷ್ಟೇ ಪಾತ್ರವು ಮಾರುಕಟ್ಟೆಯಲ್ಲಿ ಉಂಟು. ಆದರೆ ಕೃಷಿಕನಿಗೆ ಆದಾಯದ ಮೂಲ ಅಡಿಕೆ ಅಥವಾ ಕಾಳುಮೆಣಸು ಅವನ ಏನು ಉತ್ಪತ್ತಿ ಉಂಟು ಅದು ಮಾತ್ರವೇ ಆದ ಕಾರಣ ಅವಶ್ಯಕತೆಗೆ ತಕ್ಕ ಹಾಗೆ ಮಾರಾಟ ಮಾಡುವುದು ಅನಿವಾರ್ಯತೆ ಅವನಲ್ಲಿ ಇರ್ತದೆ, ಸಿಂಗಲ್ ಸೋರ್ಸ್ ಆಫ್ ಇನ್ಕಮ್ ಇರುವ ಕಾರಣ. ಈಗ ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ ಇದ್ರೆ ಸರಿ, ಒಂದು ಕಡೆಯಲ್ಲಿ ಉದ್ಯೋಗ, ಒಂದು ಕಡೆಯಲ್ಲಿ ಕೃಷಿ, ಅಥವಾ ಮಕ್ಕಳ ಉದ್ಯೋಗದಲ್ಲಿ ಇದ್ದುಕೊಂಡು ಇವನಿಗೆ ಹೆಚ್ಚಿನ ಹೊರೆ, ಈ ಮಕ್ಕಳ ಹೊರೆ, ವಿದ್ಯಾಭ್ಯಾಸ ಇತ್ಯಾದಿಗಳ ಹೊರೆ ಇಲ್ಲದಿದ್ದರೆ, ದುಡ್ಡಿನ ಅವಶ್ಯಕತೆ ಕಮ್ಮಿ ಇದ್ದರೆ, ಅದನ್ನಂತೂ ಮಾರ್ಕೆಟಿಂಗ್ ಟೆಕ್ನಿಕ್ ಬೇಕು. ಎಲ್ಲವನ್ನು ಒಮ್ಮೆಲೆ ಮಾರಾಟ ಮಾಡೋದಕ್ಕಿಂತ ನಮ್ಮ ಅವಶ್ಯಕತೆ ತಕ್ಕಷ್ಟು ಮಾರಾಟ ಮಾಡಿಕೊಂಡು ಹೋದರೆ, ರೇಟ್ ಬಂದಾಗ ಕೊಡಲಿಕ್ಕೆ ನಮ್ಮಲ್ಲಿ ಮಾಲು ಇರ್ತದೆ, ಅವಶ್ಯಕತೆ ಇದ್ದರೆ ಕೊಡ್ಬೋದು, ಅವಶ್ಯಕತೆ ಇಲ್ಲಾಂದರೆ ನಾವು ಕೊಡೋ ಸಮಯಕ್ಕೆ ಒಳ್ಳೆ ರೇಟ್ ಸಿಕ್ಕಿತು ಅನ್ನೋ ನಿರೀಕ್ಷೆ ಇಟ್ಕೊಳ್ಬೋದು. ಇನ್ನೊಂದು ಕೊನೆಯದು ಹಾಗೂ ಪ್ರಮುಖವಾದಂತಹ ಪ್ರಶ್ನೆ, ಮಕ್ಕಳನ್ನು ಕೃಷಿಯಲ್ಲಿ ಯಾವ ರೀತಿ ನೀವು ತೊಡಗಿಸಿಕೊಳ್ತೀರಿ ಅಂತ? ಮಕ್ಕಳನ್ನು ಸಾಕಷ್ಟು ಪ್ರೇರೇಪಣೆ ಕೊಡ್ತೇವೆ. ಈಗ ನನ್ನ ಮಗ ಪಿ ಯು ಸಿ ಆಗಿ ಇನ್ನು ಮುಂದೆ ಲಾ ಓದಬೇಕು ಅಂತೇಳಿ ಸೇರ್ತಾ ಇದ್ದೇನೆ ಲಾ ಕಾಲೇಜಿಗೆ. ಅವನಿಗೆ ಈಗ ನಮ್ಮಲ್ಲಿ ಒಂದು ಆತ್ಮಬಂಧು ಸ್ವಸಹಾಯ ಯೋಜನೆ ಅಂತ ಹೇಳುವಂಥ ಸಂಘಟನೆ ಉಂಟು ನಮ್ಮದು ಕೃಷಿಕರದ್ದೇ, ಒಂದು 8-9 ಜನ ಸೇರಿಕೊಂಡು ನಮ್ಮ ಪರಸ್ಪರ ಮನೆಗಳಲ್ಲಿ ಕೆಲಸ ಆಗುವ ನನ್ನ ಜೊತೆ ಅವನೂ ಬರ್ತಾನೆ. ಅಡಿಕೆ ಸುಲಿಯೋದು, ಅಡಿಕೆ ಆರಿಸೋದು, ಅಥವಾ ಇನ್ನು ಇತ್ಯಾದಿ ಅಲ್ಲಿ ಮಾಡುವಂಥ ನಾವು ಏನು ಕೆಲಸಗಳುಂಟು ಅದರೊಟ್ಟಿಗೆ ಅವನು ನನ್ನೊಟ್ಟಿಗೆ ಸೇರ್ತಾನೆ. ಅವನು ಕೃಷಿಯಲ್ಲಿ ಮುಂದೆ ಮುಂದುವರಿಸಿಕೊಂಡು ಹೋಗಬೇಕು ಅಥವಾ ಹೋಗಬಹುದು ಹೇಳುವ ದೃಷ್ಟಿಯಲ್ಲೇ ಅಲ್ಲ. ಆದರೆ ನಾನು ಯಾವ ಹಿನ್ನೆಲೆಯಿಂದ ಬಂದಿದ್ದೇನೆ, ನಮ್ಮ ಹಿರಿಯರು ಏನು ಮಾಡ್ತಿದ್ರು, ನನ್ನ ಅಪ್ಪ ಅಜ್ಜ ಅಥವಾ ಹಿರಿಯರು ಏನು ಮಾಡಿಕೊಂಡು ಬಂದು ನನ್ನನ್ನು ಈ ಸ್ಥಿತಿ